ಮುಂದಿನ ಪದ್ಯದಲ್ಲಿ ನೀನು ನಿನ್ನ ಹೊಟ್ಟೆ ಹೊರ್ಕೊಳ್ಳೋದಕ್ಕೋಸ್ಕರ ಅದರಲ್ಲೇ ನಿನ್ನ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಆಯುಸ್ಸನ್ನು ವಿನಿಯೋಗ ಮಾಡಿ ಅಧ್ಯಾತ್ಮವನ್ನು ಯಾವತ್ತೂ ಮರಿಬೇಡ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಕ್ಷುದಯ ಪೋಷಕ ಪೋಗಿ ಕಾನನ ಬದರಿ ಫಲಗಳ ಅಪೇಕ್ಷೆಯಿಂದಲೇ ಪೊದೆಯೊಳಗೆ ಸಿಗಿಬಿದ್ದು ಬಾಯಿ ತೆರೆದವನ ತೆರನಂತೆ ವಿಧಿಪಿತನ ಪೂಜಿಸದೆ ನಿನ್ನಯ ಉದರ ಕೋಸುಗ ಸಾಧುಲಿಂಗ ಪ್ರದರ್ಶಕರ ಆರಾಧಿಸುತ್ತ ಬಳಲದಿರು ಭವದೊಳಗೆ ಅಂತ. ಕ್ಷುದೆ ಅಂದರೆ ಹಸುವೆ. ಹಸುವೆ ಪರಿಹಾರಕ್ಕೆ ಅಂಥೇಳಿ ಮನೆಯಲ್ಲಿ ಅನ್ನ ಇದೆಯಾ ಇಲ್ವಾ, ಕಡು ಬಡತನ ಅಂತಾದರೆ ಬೇಡಿಯಾದರೂ ಭಿಕ್ಷೆ ಬೇಡಿಯಾದರೂ ತಿನ್ಬೋದು, ಯಾರಾದರೂ ಕೊಡ್ತಾರೆ. ಅದನ್ನು ಬಿಟ್ಟು ಕಾಡಿಗೆ ಹೋಗಿ ಕಾನನ ಬದರಿ ಫಲಗಳ ಅಪೇಕ್ಷೆಯಿಂದಲೇ, ಕಾಡಿಗೆ ಹೋಗಿ ಅಲ್ಲೇನೋ ಬದರಿ ಫಲಗಳನ್ನು ಸಂಗ್ರಹ ಮಾಡಿ ಅದನ್ನು ತಿನ್ನಬೇಕು ಅಂತ ಕಾಡಿಗೆ ಹೋಗಬೇಕು ಅಂತ ಹೇಳ್ತೀಯಲ್ಲ, ಅದು ಸರಿಯಲ್ಲ ನೀನು ಮಾಡ್ತಾ ಇರೋದು ಅಂತೇಳಿ. ನೀನು ಕೇವಲ ಹಸಿವೆಯ ಪರಿಹಾರಕ್ಕಾಗಿ ಅಧ್ಯಾತ್ಮವನ್ನೇ ಮರಿತಿದೆಯಾ, ಅದು ನೀನು ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅನ್ನೋದನ್ನು ಸಪ್ತಮ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜರ ಉಪದೇಶದ ವಿಚಾರವನ್ನು ತಿಳಿಸ್ತಾರೆ. ಸುಖಂ ಐಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಶರೀರದಾರಿಗೆ ಜೀವನಿಗೆ ಏನೋ ಯತ್ನ ಮಾಡದೆ ದೈವ ದುಃಖ ಬರುವಂತೆ ಇಂದ್ರಿಯ ಸುಖವು ಕೂಡ ಎಲ್ಲ ಕಡೆ ಬಂದೇ ಬರುತ್ತೆ, ಅದಕ್ಕೆ ಪ್ರಯತ್ನ ಏಕೆ ಅಂತ ಪ್ರಶ್ನೆ. ದುಃಖ ಹೇಗೆ ನಾವು ಪ್ರಯತ್ನ ಮಾಡದೇ ಇದ್ದರೂ ಬರುತ್ತೋ ಅದೇ ರೀತಿಯಾಗಿ ಸುಖವೂ ಕೂಡ ಬರುತ್ತೆ. ಅಂದಮೇಲೆ ಅದಕ್ಕೆ ಪ್ರಯತ್ನ ಯಾಕೆ ಮಾಡಬೇಕು ಅಂತ ಅಲ್ಲ, ಸುಖಕ್ಕಾಗಿ ಪ್ರಯತ್ನವನ್ನು ಮಾಡಲೇಬೇಕು. ಉದಾಹರಣೆ ಕೊಡಬೇಕು ಅಂತಾದರೆ ಅಕೌಂಟಲ್ಲಿ ದುಡ್ಡಿದ್ದರೆ ಎ ಟಿ ಎಮ್ ಹಾಕಿದ್ರೆ ನಮಗೂ ದುಡ್ಡು ಬರುತ್ತೆ. ಅದೇ ರೀತಿಯಾಗಿ ನಾವು ನಮ್ಮ ಅಕೌಂಟ್ನಲ್ಲಿ ನಮ್ಮ ಖಾತೆಯಲ್ಲಿ ಜನ್ಮಾಂತರದಿಂದ ಪುಣ್ಯವನ್ನು ಸಂಗ್ರಹ ಮಾಡಿ ಮಾಡಿ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ನಮಗೆ ಸುಖ ಅನ್ನೋದು ಸಿಗೋದು, ಇಲ್ಲದೇ ಇದ್ದರೆ ಸುಖ ಇಲ್ಲ. ಅದೇ ದುಃಖ ಅಪ್ರಯತ್ನವಾಗಿ ಬರುತ್ತೆ, ದುಃಖಕ್ಕಾಗಿ ಯಾರೂ ಪ್ರಯತ್ನವನ್ನು ಮಾಡಿಲ್ಲ. ಅದಕ್ಕೆ ಪೊದೆಯೊಳಗೆ ಸಿಗಿಬಿದ್ದು ಬಾಯ್ದೆರೆದವನ ತೆರನಂತೆ ಅಂತ. ಕಾಡಿಗೆ ಹೋಗಿ ಆ ಮುಳ್ಳು ಬೋರೆಹಣ್ಣಿನ ಗಿಡ, ಅದೇ ಬದರಿ ವೃಕ್ಷ ಅಂತ, ಆ ಮುಳ್ಳು ಬೋರೆಹಣ್ಣಿನ ಗಿಡದಿಂದ ಹಣ್ಣು ಕೀಳಕ್ಕೆ ಹೋಗಿ ಅಂತ ನಾನಾ ರೀತಿಯಾಗಿ ಪ್ರಯತ್ನ ಮಾಡ್ತೀಯ. ಇದಕ್ಕೆ ಆ ಸಾಧುಗಳಂತೆ ವೇಷಧಾರಿಯಾಗಿರ್ತಕ್ಕಂಥ ಒಬ್ಬ ಗುರುವನ್ನು ಮಾರ್ಗದರ್ಶನಕ್ಕಾಗಿ ನೀನು ಆರಿಸ್ಕೊಂಡಿದೆಯಾ, ಅವನ ಉಪದೇಶದಿಂದ ನೀನು ಕಾಡಿಗೆ ಹೋಗಿ ಬೋರೆಹಣ್ಣನ್ನು ಕಿತ್ತು ಮುಳ್ಳಿನ ಪೊದೆಯಲ್ಲಿ ಹಣ್ಣು ಕೀಳಕ್ಕೆ ಹೋಗಿದ್ದು ಹಣ್ಣು ಸಿಕ್ಕಿದ್ದಕ್ಕಿಂತ ಮುಳ್ಳಿನಿಂದ ಚುಚ್ಚಿಸ್ಕೊಂಡಿದ್ದೇ ಜಾಸ್ತಿ, ಅದಕ್ಕಾಗಿ ನೀನು ಬಾಯಿ ಬಿಡುತ್ತೀಯಾ ಇದೆಯಾ. ಅದರಿಂದ ಏನಾಯಿತು, ಮುಳ್ಳಿನಿಂದ ಮೈ ಮೇಲೆ ಗಾಯ ಆಯಿತು ವ್ರಣ ಆಯಿತು ಹೊರತು ಮತ್ತಿಷ್ಟು ದುಃಖನೇ ಆಯಿತು. ನಿನಗೆ ಮೊದಲೇ ಹಸಿವೆಯ ದುಃಖ ಇತ್ತಲ್ಲ, ಅದೇನು ಪರಿಹಾರ ಆಗಲಿಲ್ಲ, ಇನ್ನೂ ಹೆಚ್ಚಾಯಿತು. ಹೀಗಾಗೋದಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನೀನು ಸಾಧುಲಿಂಗ ಪ್ರದರ್ಶಕರ ಆರಾಧಿಸುತ್ತಾ ಸಾಧುಗಳಂತೆ ವೇಷ ಹಾಕ್ಕೊಂಡು ಡಾಂಬಿಕತೆಯಿಂದ ಯಾರು ಇರ್ತಾರೋ ಅವರಲ್ಲಿ ಚಿತ್ತಶುದ್ಧಿ ಇಲ್ಲದೆ ಇರ್ತಕ್ಕಂಥವರು ಅವರನ್ನು ಗುರು ಅಂಥೇಳಿ ನೀನು ಆರಿಸ್ಕೊಂಡಿದೆಯಲ್ಲ, ಅದರಿಂದ ನಿನಗೇನಾಯಿತು, ಅಲ್ಲಿ ಕಾಡಿಗೆ ಹೋಗಿ ನಿನ್ನ ಹಸಿವೆ ಪರಿಹಾರಕ್ಕೆ ಆ ಬೋರೆಹಣ್ಣಿನ ವೃಕ್ಷದಲ್ಲಿ ಹೋಗಿ ಹಣ್ಣು ಕಿತ್ತು ತಿನ್ನು ಹಸಿವೆ ಹೋಗುತ್ತೆ ಅಂತ ಅವನು ಹೇಳ್ತಾನೆ, ನೀನು ಹೋಗಿದೆಯಾ. ಆದರೆ ಅದು ಮುಳ್ಳಿನ ಗಿಡ ಅನ್ನೋ ಎಚ್ಚರಿಕೆಯನ್ನು ಅವನು ಕೊಡಲಿಲ್ಲ. ಹಸಿವೆಯ ಪರಿಹಾರಕ್ಕೆ ಯಾರನ್ನೋ ಒಂದು ತುತ್ತು ಬೇಡಿದ್ರೆ ಅವರು ಕೊಡ್ತಿದ್ರು, ಆ ಕೃತಜ್ಞತೆಗೆ ಆ ದೋಷ ಬೇಡಿದ್ದು ದೋಷ ಪರಿಹಾರ ಆಗಲಿಕ್ಕೆ ಅಂಥೇಳಿ ಒಂದಿಷ್ಟು ಪರ್ಟಣ ಪಾರಾಯಣ ಪರಮಾತ್ಮನನ್ನು ಕುರಿತು ಶ್ರವಣ ಮನನಾದಿಗಳನ್ನು ಮಾಡಿದರೆ ಆಗ ನಿನ್ನ ಈ ಕರ್ಮಕ್ಕೆ ಭಗವಂತನೇ ಫಲ ಕೊಟ್ಟು ನಿನ್ನ ಶ್ರವಣ ಮನನಾದಿಗಳೆಲ್ಲ ನಿರಂತರವಾಗಿ ನಿರ್ವಿಘ್ನವಾಗಿ ನಡೀಲಿಕ್ಕೆ ಅಂಥೇಳಿ ನಿನಗೆ ಈ ಹಸಿವೆ ಬಾಯಾರಿಕೆ ಮೊದಲಾಗಿರ್ತಕ್ಕಂಥ ಈ ಸಣ್ಣ ಸಣ್ಣ ದೋಷಗಳೇನಿದೆಯಲ್ಲ ಅದರ ಪರಿಹಾರಕ್ಕೆ ಮಾರ್ಗೋಪಾಯವನ್ನು ಭಗವಂತನೇ ತಿಳಿಸ್ತಿದ್ದ. ನೀನು ಭಗವಂತನನ್ನು ಆಶ್ರಯ ಮಾಡಲಿಲ್ಲ, ನೀನು ಮಾಡಿದ್ದೆ ಅವ್ರನ್ನ ಡಾಂಬಿಕತನದಿಂದ ನೋಡಲಿಕ್ಕೆ ಕಪಟ ವೇಷಧಾರಿ ಅವನು, ಅವನು ನೋಡಲಿಕ್ಕೇನೋ ಭಾರಿ ದೊಡ್ಡ ಜ್ಞಾನಿ ಏನೋ ಅನ್ನೋ ರೀತಿಯಲ್ಲಿ ಕಾಣ್ತೀಯಾನೆ. ಒಳಗೆ ಅವನಿಗೆ ಭಗವಂತನ ಬಗ್ಗೆ ಭೇದ ಜ್ಞಾನ ಇಲ್ಲ. ಅದಕ್ಕೆ ಗುರುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಭೇದ ಜ್ಞಾನಿಯಾಗಿರುವಂಥವನನ್ನೇ ಗುರುವಾಗಿ ಅನುಗ್ರಹಿಸು, ಅವರೇ ನನ್ನ ಸ್ವರೂಪೋದ್ಧಾರಕ ಗುರುಗಳಾಗುವಂತೆ ಅನುಗ್ರಹ ಮಾಡು, ಅವರಿಂದ ನನಗೆ ನನ್ನ ಯೋಗ್ಯತಾನುಸಾರ ಉಪದೇಶವನ್ನು ಮಾಡಿ ನನ್ನ ಮೂಲಕ ಶ್ರವಣಾದಿಗಳನ್ನು ಮಾಡಿಸುವಂಥ ನಿನ್ನ ಪರಮಾತ್ಮನನ್ನು ಬೇಡಬೇಕು. ನೀನು ಅದನ್ನು ಮಾಡಲಿಲ್ಲ, ಆದ್ದರಿಂದ ನಿನ್ನ ಹಸಿವೆಯೂ ಪರಿಹಾರ ಆಗಲಿಲ್ಲ. ಸಾಲದೇ ಇರೋದಕ್ಕೆ ಮುಳ್ಳಿನ ಗಿಡದಲ್ಲಿ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಮೈ ಕೈಯೆಲ್ಲ ಗಾಯ ಆಯಿತು, ಆ ಗಾಯ ಪರಿಹಾರಕ್ಕೆ ನಿನ್ನ ಹತ್ರ ಬೇರೆ ಮಾರ್ಗೋಪಾಯ ಇಲ್ಲ, ಅದು ವ್ರಣ ಆಯಿತು, ಮತ್ತಷ್ಟು ದುಃಖ ಜಾಸ್ತಿ ಆಯಿತು. ಅದಕ್ಕೆ ವಿಧಿಪಿತನ ಪೂಜಿಸದೆ ನಿನ್ನಯ ಉದರಗೋಸುಗ, ನೀನು ಭಗವಂತನನ್ನು ವಿಧಿಪಿತ ಅಂದರೆ ವಿಧಿ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಇದು ಒಂದು ಅರ್ಥ. ವಿಧಿ ಅಂದರೆ ಶಾಸನ ಮಾಡಿದ್ದಾನೆ. ಶ್ರುತಿ ಸ್ಮೃತಿ ಹರೆಯರಾಜ್ಞೆ ಅಂತ ಅವೇದಗಳ ಪುರಾಣಗಳ ಮೂಲಕ ಸಾಧಕ ಅವನವನ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನೆಲ್ಲ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಆ ಶಾಸ್ತ್ರಜನ್ಯ ಜ್ಞಾನದಿಂದ ನೀನು ಸಾಧನ ಮಾರ್ಗದಲ್ಲಿ ನಡಿಬೇಕಾಯಿತು. ಅದನ್ನು ಮಾಡದೆ ನಿನ್ನೆಯ ಉದರ ಗೋಸುಖ, ನೀನು ಬರೇ ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನು ಬೇಕೋ ಆ ರೀತಿಯಾಗಿ ವಿಚಾರ ಮಾಡಿದೆ. ಅನಾಥೋ ದೇವರಕ್ಷಕ ಅಂತ ಪರಮಾತ್ಮ ಯಾರನ್ನೂ ಉಪವಾಸ ಹಾಕಿಲ್ಲ. ವಾದಿರಾಜರು ಹೇಳಂಗೆ ಆ ಕಪ್ಪೆಗೆ ಅಲ್ಲಲ್ಲಿ ಆಹಾರವನ್ನು ಇತ್ತವರು ಯಾರು ಅಂತ, ಮರಗಳಿಗೆ ನೀರು, ಹೀಗೆಲ್ಲ ಜೀವರಾಶಿಗಳನ್ನು ಎಲ್ಲೆಲ್ಲಿ ಸೃಷ್ಟಿ ಮಾಡಿ ಎಲ್ಲೆಲ್ಲಿ ಇಟ್ಟಿದ್ದಾನೆ ಭಗವಂತ, ಅಲ್ಲಲ್ಲಿ ಆಹಾರವನ್ನು ಇಟ್ಟು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಅದನ್ನು ಬಿಟ್ಟು ನೀನು ಅವನನ್ನು ಆಶ್ರಯ ಮಾಡೋದನ್ನು ಬಿಟ್ಟು ಸಾಧು ಲಿಂಗ ಪ್ರದರ್ಶಕರ ಆರಾಧಿಸುತ್ತ ನೀನು ನಿನ್ನ ಹೊಟ್ಟೆ ಹಸಿವೆ ಪರಿಹಾರಕ್ಕಾಗಿ ಅಂತಹ ಸಾಧು ಲಿಂಗ ಆ ರೀತಿಯಾಗಿ, ಲಿಂಗ ಅಂದರೆ ಲಕ್ಷಣ ಅಂಥೇಳಿ, ಆ ರೀತಿಯಾಗಿರ್ತಕ್ಕಂಥ ಡಾಂಬಿಕ ಗುರುಗಳನ್ನು ನೀನು ಆರಾಧನೆ ಮಾಡಿದ್ರಿಂದನೇ ಈ ಸಂಸಾರದಲ್ಲಿ ನೀನು ಸಿಕ್ಕಾಕೋತೀಯ. ಗೃಹಸ್ಥ ಜೀವನದಲ್ಲಿ ಈ ಸಂಸಾರ ಬಂಧನದಲ್ಲಿ ಇವೆಲ್ಲವೂ ಕೂಡ ಒಂದೊಂದು ಒಂದೊಂದು ರೀತಿಯಾಗಿರ್ತಕ್ಕಂಥ ಪಾಶ. ಬಂಧುಗಳ ವ್ಯಾಮೋಹ, ಸ್ನೇಹ ಪಾಶ, ಧನದಾಹ, ಸ್ತ್ರೀ ಸುಖದ ಅಪೇಕ್ಷೆ, ಮಕ್ಕಳ ಮೇಲಿನ ವಿಪರೀತವಾಗಿರ್ತಕ್ಕಂಥ ಮೋಹ, ಎಲ್ಲವೂ ಒಂದಕ್ಕಿಂತ ಒಂದು ಗಟ್ಟಿಯಾಗಿರ್ತಕ್ಕಂಥ ಬಂಧನಗಳು. ಈ ರೇಷ್ಮೆ ಹುಳು ತಾನೇ ಗೂಡನ್ನು ಹೆಣೆದುಕೊಂಡು ಅದರೊಳಗೆ ಹೇಗೆ ಬಂದಿ ಆಗತ್ತೋ ಹಾಗೆ ಗೃಹಸ್ಥ ತಾನೇ ಗೃಹ ಬಂಧನದಲ್ಲಿ ಸಿಲುಕಾಕೋತಾನೆ. ಇಂದ್ರಿಯ ನಿಗ್ರಹವನ್ನು, ಇಂದ್ರಿಯ ಜಯವನ್ನು ಸಾಧಿಸದೆ ನೂರಾರು ಬಯಕೆಗಳನ್ನು ತನ್ನ ಪೂರೈಸಿಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಬೇರೆ ಮಾಡಬಾರ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಅನರ್ಥಗಳಿಗೆ ಕಾರಣನಾಗ್ತಾನೆ. ಅದಕ್ಕೆ ವಿರಕ್ತರ ವೇಷವನ್ನು ಧರಿಸಿರ್ತಕ್ಕಂಥ ಆಷಾಢಭೂತಿಗಳು ಅಂತ ಕರೆಸ್ಕೊಳ್ಳುವಂತಹ ಅಂತಹ ದುಷ್ಟಜನರ ಸಂಘದಿಂದ ದೂರ ಇರಬೇಕು. ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥ ಭಗವಂತನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಬೇಡಬೇಕು. ಪರಮಾತ್ಮನ ಭಕ್ತರು ಮೋಕ್ಷ ಸುಖವನ್ನೂ ಕೂಡ ಬೇಡ ಅಂತಾರೆ. ವಿಷಯ ಸುಖದ ಬಗ್ಗೆ ಇನ್ನೇನು ಹೇಳಬೇಕು ಅಂತ ಪ್ರಹ್ಲಾದರಾಜರೇ ಭಾಗವತದಲ್ಲಿ ಹೇಳ್ತಾರೆ. ಮೋಕ್ಷವನ್ನೇ ಕೊಡ್ತೀನಿ ಅಂದರೂ ಬೇಡ, ನಿನ್ನ ಪಾದಕಮಲಗಳಲ್ಲಿ ಅನವರತ ನಿಶ್ಚಯವಾದ ಜ್ಞಾನ ಭಕ್ತಿಯಾದಿಗಳನ್ನು ಕೊಡು ಅಂತ. ಎಷ್ಟು ಆಶೀಷ ಆಶಾಸ್ತೆ ನಚ ಭಕ್ತ ಸವೈ ವಣಿಕ್ ಅಂತ. ಪರಮಾತ್ಮನನ್ನು ನಾವು ಏನಾದರೂ ಬೇಡಿದರೆ ಅದು ವ್ಯಾಪಾರ ಅನ್ನಿಸ್ಕೊಳ್ಳುತ್ತೆ. ತೀರ ಅನಿವಾರ್ಯವಾಗಿ ಬೇಡಲೇಬೇಕಾದ ಪ್ರಸಂಗ ಬಂದಾಗ ಅನ್ಯ ದೇವತೆಗಳನ್ನು ಬೇಡದೆ ಬೇಡಿದರೆ ಎನ್ನ ಒಡೆಯನ ಬೇಡವೆ, ಮೋಕ್ಷವನ್ನೇ ಕೊಡಬಲ್ಲ ಸರ್ವತತ್ವ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡು ಅಂತ ಅಲ್ಲಿ ತಿಳಿಸ್ತಾರೆ. ಈ ನೇಕಾರ ಏನು ಮಾಡ್ತಾನೆ, ಆ ರೇಷ್ಮೆ ಗೂಡುಗಳನ್ನು ಆ ಕುದಿಯ ನೀರಲ್ಲಿ ಹಾಕಿ ಆ ಹುಳುಗಳನ್ನು ಜೀವಂತ ಬೇಯಿಸ್ತಾನೆ. ಹೀಗೆ ವಿಷಯ ಸುಖವನ್ನು ಭೋಗ ಮಾಡ್ತಾ ಗೃಹಸ್ಥ ಗೃಹ ಬಂಧನದಲ್ಲಿ ತಾನೇ ತನ್ನನ್ನು ಸಿಲುಕಿಸಿ ಹಾಕ್ಕೊಂಡು ಭಗವಂತನ ನೆನೆಯದೆ ನರಕಾದಿ ಅನರ್ಥಗಳಿಗೆ ತಾನು ಗುರಿಯಾಗ್ತಾನೆ. ಅದಕ್ಕೆ ಅವಕಾಶ ಕೊಡದೇ ಇದ್ದಂತೆ ಮನೆ ಮಂದಿ ಒಳಗೆ ಅವರನ್ನು ಜೋಪಾನ ಮಾಡೋದು, ಸಂರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ ನಿಜ. ಆದರೆ ಅವರೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅಂತಹ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಅವರೊಳಗೆ ಭಗವಂತನನ್ನು ನೆನೆದು ಅವರ ಸೇವಾದಿಗಳನ್ನು ಮಾಡು ಕೇವಲ ಹರಿಪ್ರೀತಿ ಉದ್ದೇಶದಿಂದ, ಆಗ ಅದೇ ಸಂಸಾರನಿಗೆ ಬಂಧನದ ಬಿಡುಗಡೆಗೂ ಕೂಡ ಕಾರಣ ಆಗತ್ತೆ. ಆದ್ದರಿಂದ ಅವರನ್ನ ಚೆನ್ನಾಗಿ ಸಾಕಿ ಸಲಹಿ ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು ಅಂಥೇಳಿ ಅವರಿಗೂ ಕೂಡ ಧರ್ಮದ ಆಧ್ಯಾತ್ಮಿಕ ಮಾರ್ಗವನ್ನು ಉಪದೇಶ ಮಾಡಿ ಯಜಮಾನನಾಗಿರ್ತಕ್ಕಂಥವನು ಅವರನ್ನು ಸೇರಿಸ್ಕೊಂಡು ನಾನಾ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮದ ಯಜ್ಞ ಯಾಗಾದಿಗಳು ಗೃಹಸ್ಥ ಧರ್ಮ ಮೊದಲಾಗಿರ್ತಕ್ಕಂಥವನ್ನೆಲ್ಲ ಪರಿಪಾಲನೆ ಮಾಡಿ ಅದೆಲ್ಲವನ್ನು ಕೂಡ ಭಗವಂತ ನೀ ಕೊಟ್ಟ ಸಂಪತ್ತು ಇದೆಲ್ಲವೂ ಕೂಡ ಅಂತ ಸಮರ್ಪಣೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಅವರ ಮೋಹ ಪಾಶಕ್ಕೆ ಸಿಲುಕಿ ಸಂಸಾರದಲ್ಲಿ ನೀನು ಹೊರಗೆ ಬರದೇ ಇದ್ದಷ್ಟು ಗಟ್ಟಿಯಾದ ಬಂಧನವನ್ನು ನೀನೇ ಬಿಗಿದುಕೊಳ್ಳೋದು ಸರಿಯಲ್ಲ. ಅದಕ್ಕೆ ಬದುಕಿಗಾಗಿ ಹೋರಾಡ್ತಾ ಆಧ್ಯಾತ್ಮವನ್ನು ಯಾವತ್ತೂ ಮರಿಬೇಡ ಅಂತ ಈ ರೀತಿಯಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಸುಖಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು, ಅದು ಐಹಿಕ ಸುಖಕ್ಕಾಗಲ್ಲ, ಮೋಕ್ಷ ಸುಖಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು. ಸಾಂಸಾರಿಕ ಬಂಧನಗಳನ್ನು ಬಿಡುಗಡೆ ಮಾಡಿಕೊಳ್ಳಿಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪರಿಹಾರ ಉಪಾಯವನ್ನು ಭೇದಜ್ಞಾನಿಗಳಾಗಿರ್ತಕ್ಕಂಥ ಗುರುವನ್ನು ಆಶ್ರಯ ಮಾಡಿ ಪಡ್ಕೊಂಡು ಆ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು. ದುಃಖಕ್ಕಾಗಿ ಪ್ರಯತ್ನ ಯಾರೂ ಮಾಡೋದು ಲೋಕದಲ್ಲಿ ಕಂಡಿಲ್ಲ. ಅಪ್ರಯತ್ನವಾಗಿ ದುಃಖ ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರುತ್ತೆ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಯಥಾದೇನು ಸಹಸ್ರೇಶು ವತ್ಸೋ ವಿಂದಂತಿ ಮಾತರಂ ಅಂತ. ಸಾವಿರಾರು ಆಕಳಗಳಲ್ಲಿ ಕರು ತನ್ನ ತಾಯಿಯನ್ನು ಹೇಗೆ ಹುಡುಕೊಂಡು ಬರುತ್ತೋ ತಥಾ ಜನ್ಮಾಂತರ ಕೃತಂ ಪಾಪಂ, ಅದೇ ರೀತಿಯಾಗಿ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ತಾರಂ ಅನುಗಚ್ಚತಿ, ಆ ಕರ್ತಾರ ಅಂದರೆ ಕರ್ತೃವನ್ನು ಹುಡುಕಿಕೊಂಡು ಬರುತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಪರಮಾತ್ಮ ಸಾಧನೆಗಾಗಿ ಈ ಸಂಸಾರದಲ್ಲಿ ತಂದಿಟ್ಟು ಹೆಂಡಿರು, ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನು ನಮಗೆ ಕೊಟ್ಟಿರೋದು. ಅವರುಗಳಲ್ಲಿ ಅನಂತ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಪರೋಪಕಾರ, ಅವರಿಗೆ ಮಾಡಬೇಕಾಗಿರ್ತಕ್ಕಂಥ ಸೇವಾ, ಅವರ ಶುಶ್ರೂಷ ಇತ್ಯಾದಿ ಎಲ್ಲವನ್ನು ಮಾಡಿ ಅದೆಲ್ಲವೂ ಕೂಡ ಸಾಧನೆ ಅನ್ನೋ ರೀತಿಯಲ್ಲಿ ಪರಿಸಮಾಪ್ತಿಯಾಗಿ ಇಷ್ಟು ಅಧಿಷ್ಠಾನಗಳಲ್ಲಿ ಏಕಕಾಲದಲ್ಲಿ ಭಗವಂತನನ್ನು ಸೇವಾ ಮಾಡುವ ಸೌಭಾಗ್ಯ ತೋರಿಸಿಕೊಟ್ಟ ಆ ಪರಮಾತ್ಮನಿಗೆ ಕೃತಜ್ಞತಾಪೂರ್ವಕವಾಗಿ ಸಮರ್ಪಣೆ ಮಾಡಬೇಕು. ಅದನ್ನು ಬಿಟ್ಟು ಮೋಹಪಾಶದಲ್ಲಿ ಸಿಲುಕಿ ಹಾಕಿಕೊಂಡು ಅದರಿಂದ ಹೊರಬರಲಾರದೆ ದುಃಖಪಟ್ಟರೆ ಏನೂ ಪ್ರಯೋಜನ ಇಲ್ಲ. ಕೇವಲ ಅವರನ್ನು ಸಾಕಲಿಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಶಾಸ್ತ್ರ ಹೇಳಿದ ಶಾಸ್ತ್ರ ವಿರುದ್ಧವಾದ ಪ್ರಯತ್ನಗಳನ್ನು ಮಾಡಿ ಆ ಸಂಸಾರ ಬಂಧನವನ್ನು ಗಟ್ಟಿ ಮಾಡಿಕೊಳ್ಳೋದಷ್ಟೇ ಅಲ್ಲ, ಕೊನೆಗೆ ನರಕ ಅಂಧಂತಮಸ್ಸುಗಳಿಗೂ ಕಾರಣ ಆಗತ್ತೆ. ಈ ಎಚ್ಚರಿಕೆ ಅನ್ನೋದು ಇರಬೇಕು ಸಾಧಕನಿಗೆ ಅಂತ ತಿಳಿಸ್ತಾರೆ.